ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿಯಲ್ಲಿ ನವೋದ್ಯಮ ಈ ವಿಷಯ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಸ್ ಡೊಳ್ಳಿ ಅವರ ಧ್ವನಿಮುದ್ರಣವನ್ನು ಆಲಿಸುವಿರಿ. ಎಲ್ರಿಗೂ ನಮಸ್ಕಾರ. ಈ ನವೋದ್ಯಮಗಳಂದ್ರೆ ಏನು? ಉದ್ದಿಮೆ ಬಗ್ಗೆ ಕೇಳಿದಿರ ತಾವು, ಬಹಳ ಥರದ ಉದ್ಯಮಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಈ ನವೋದ್ಯಮ ಅಂದರೆ ಅದರೊಳಗೆ ನವೀನತೆ, ಹೊಸತನ ಇರಬೇಕು, ಹೊಸ ಒಂದು ಯೋಜನೆ, ಹೊಸ ಒಂದು ಉಪಾಯ. ಅದನ್ನು ತಗೊಂಡು ಯಾರು ಬರ್ತಾರೆ ಅದನ್ನು ಒಂದು ತಂತ್ರಜ್ಞಾನವಾಗಿ ಮಾರ್ಪಾಡ ಮಾಡಿ ಅದನ್ನು ಉದ್ದಿಮೆ ಆಗಿ ನಡೆಸೋದೇ ಒಂದು ನವೋದ್ಯಮ. ಅದಕ್ಕೆ ಸ್ಟಾರ್ಟಪ್ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ. ಈಗ ನೀವು 10 ನಮ್ಮ ದೇಶದಲ್ಲಿ ಸ್ಟಾರ್ಟಪ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ನೀವು ಬಹಳಷ್ಟು ಸ್ಕೀಮ್ ಬಗ್ಗೆನೂ ಕೇಳಿದಿರ. ಈಗ ನವೋದ್ಯಮಗಳು ಏನು ವಿಶೇಷಪ್ಪ ಅಂತ ಕೇಳಿದ್ರೆ, ಈ ಪ್ರತಿಯೊಂದು ನವೋದ್ಯಮ ತನ್ನದೇ ಆದ ಒಂದು ತಂತ್ರಜ್ಞಾನ ತಗೊಂಡು ಬರ್ತದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಒಂದು ಕೃಷಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಯೋಜನೆ ನಡೀತಾ ಇದೆ. ಈ ಕೃಷಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಲ್ಲಿ ಇಲ್ಲಿವರೆಗೆ ನಾವು 136 ನವೋದ್ಯಮಗಳಿಗೆ ತಾಂತ್ರಿಕ ಮತ್ತು ಹಣಕಾಸಿನ ಸಹಾಯ ಮಾಡಿ ಒಳ್ಳೆ ಒಂದು ಉದ್ದಿಮೆಯನ್ನು ನಡೆಸ್ಕೊಂಡು ಹೊರಟಿದ್ದಾರೆ. ಈಗ ಉದಾಹರಣೆಗೆ ಈಗ ಇಲ್ಲೇ ಬಿಜಾಪುರದವರೇ ಒಬ್ಬರು ಗಿರೀಶ್ ಅಂತ, ಈ ಕಡ್ಲಿ ನಾವು ಏನು ಚೂಡ್ತಾರೆ 60 ಅದನ್ನು ಸೋಲಾರ್ ಬೇಸ್ಡ್ ನಿಪ್ಪಿಂಗ್ ಮಷೀನನ್ನು ತಯಾರು ಮಾಡಿದ್ರು ಅವರು. ಇದು ಒಂದು 2-3 ಹಿಂದ್ಗಡೆ ಅವ್ರಿಗೊಂದೇನೋ ಐಡಿಯಾ, ಈಗ ರೈತರು ಹೇಗೆ ಕೈಯಿಂದ ಚೂಡ್ತೀರಾ ಅದ್ರ ಬದಲು ನಾನು ಮಷೀನ್ ಮಾಡಿದ್ರೆ ಹೇಗೆ ಅಂತ ಒಂದು ಸಾಲಿಗೆ ಮಾಡುವಂಥ ಒಂದು ಯಂತ್ರದ ಬಗ್ಗೆ ವಿಚಾರ ತೊಗೊಂಬಂದರು. ಅದನ್ನು ಮಾಡಬೇಕಾದ್ರೆ ಅದು ಅಂಥ ಒಂದು ವಿಚಾರ ತಂದಾಗ ನಾವು ಅವರಿಗೆ ಹಣಕಾಸಿನ ಸಹಾಯ ಬೇಕಾಗತ್ತೆ. ಅಂದರೆ ಪ್ರಾರಂಭದಲ್ಲಿ ಅದನ್ನೆಲ್ಲ ಸ್ವಲ್ಪ ಖರ್ಚು ಬರುತ್ತೆ ಅಷ್ಟು, ಮತ್ತು ತಾಂತ್ರಿಕವಾಗಿಯೂ ಒಂದಷ್ಟು ಅವರಿಗೆ, ಉದಾಹರಣೆಗೆ ಮೆಕ್ಯಾನಿಕಲ್ ರಿಲೇಟೆಡ್ ಇರುತ್ತೆ ಅಥವಾ ಈ IT ಅಪ್ಲಿಕೇಶನ್ಸ್ ಇರುತ್ತೆ, ಅದಕ್ಕೆ ನಾವು ಮಾರ್ಗದರ್ಶಕ ಅಂತ ಅವ್ರಿಗೆ ಅಲಾಟ್ ಮಾಡಿ ಅವರಿಗೆ ಸುಮಾರು 4 ಒಂದು ಹಣದ ಸಹಾಯ ಮಾಡಿದ ಮೇಲೆ ಒಂದು ಸಣ್ಣದು ಪ್ರಾಯೋಗಿಕವಾಗಿ ಒಂದು ತಯಾರು ಮಾಡಿದ್ರು ಅವರು. ಅದನ್ನು ರೈತರು ಹೊಲದಲ್ಲೆಲ್ಲ ಟೆಸ್ಟ್ ಮಾಡಿ ಇದು ಚೆನ್ನಾಗಿದೆ ಅಂತ ಕಂಡ ಮೇಲೆ ಅದನ್ನೇ ಒಂದು ಉದ್ದಿಮೆ ಆಗಿ ಈಗ ಪ್ರೊಡಕ್ಟ್ ಅಂತ ರಿಲೀಸ್ ಮಾಡಿದ್ದಾರೆ ಅದನ್ನು. ಈಗ ಇದು ಒಂದು ಉದಾಹರಣೆ. ಈಗ ಅದು ಸೋಲಾರ್ ಬೇಸ್ಡ್ ಅಂದರೆ ಸೂರ್ಯ ಶಕ್ತಿಯ ಮೇಲೆ ನಡೆಯುವಂಥ ಒಂದು ನಿಪ್ಪಿಂಗ್ ಮಷೀನ್, ಇದನ್ನು ಅವರು ತಯಾರು ಮಾಡಿದ್ದು. ಇದು ಹೊಸದು. ಇಂಥರ ಸೋಲಾರ್ ಬೇಸ್ಡ್ ಸಿಸ್ಟಮನ್ನು ಮೊದಲು 1 ಮಾಡಿದ್ರು, ಈಗ ಅವರು 3 ಮಾಡಿ ಅದನ್ನು ಒಂದು ಕಂಪನಿ ಅಂತ ರಿಜಿಸ್ಟ್ರೇಷನ್ ಮಾಡಿ ಒಂದು ಉದ್ದಿಮೆ ಪ್ರಾರಂಭ ಮಾಡಿದ್ದಾರೆ. ಸುಮಾರು 25-30 ವ್ಯವಹಾರ ಮಾಡ್ತಾ ಇದ್ದಾರೆ. ಇನ್ನು ಇದು 3 ನಾವು ಏನು ಮಾಡ್ತೇವೆ ಅವರಿಗೆ, ಇದನ್ನು ಹಣಕಾಸಿನ ಸಹಾಯ, ಮಾರ್ಗದರ್ಶನ, ತಾಂತ್ರಿಕ ಸಹಾಯ ನೀಡಿಬಿಟ್ಟು ಮುಂದೆ ಒಂದು ಉದ್ದಿಮೆ ಆಗಿ ಅವರು ಬೆಳ್ಕೊಂಡು ರೈತರಿಗೆ ಅದು ಸಹಾಯ ಆಗಬೇಕು ಅಂತ ಒಂದು ಉದ್ದೇಶ. ಹೀಗೆ ಸುಮಾರು ವಿಷಯಗಳಲ್ಲಿ ಈಗ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈಗ ಪ್ರಾರಂಭ ಉಳುಮೆ ಮಾಡೋದು ಹಿಡ್ಕೊಂಡು ರಾಶಿ ಮಾಡೋವರೆಗೂ ರೈತರಿಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗೆ ಉಪಾಯ ಹೆಚ್ಚಾಗಿ ನೀವು ಕೃಷಿ ವಿಶ್ವವಿದ್ಯಾಲಯದಿಂದ ತಾಂತ್ರಿಕತೆಯನ್ನು ನೋಡ್ತೀರ. ಆದರೆ ಎಷ್ಟೋ ಸಾರಿ ರೈತರ ಹತ್ರನೇ ಉಪಾಯ ಇರ್ತಾವೆ, ಇದಕ್ಕೆ ತಮ್ಮ ಹತ್ರ ಒಂದೇನೋ ಐಡಿಯಾ ಇರುತ್ತೆ, ಇದನ್ನು ಈ ಥರ ಮಾಡಿದ್ರೆ ಇದನ್ನು ನಾನು ಪರಿಹಾರ ಮಾಡ್ಬೋದಂತ. ಅಂಥವು ಏನಾದ್ರೆ ಐಡಿಯಾ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ನಮ್ಮ ಹತ್ರ ಬಂದರೆ ಖಂಡಿತವಾಗಿ ನಿಮಗೆ ಅದನ್ನು ಸಹಾಯ ಮಾಡಿ ಅದನ್ನು ನೀವು ಮುಂದೆ ಅದನ್ನು ಒಂದು ಪದಾರ್ಥ ಅಥವಾ ಟೆಕ್ನಾಲಜಿ ಥರ ಡೆವಲಪ್ ಮಾಡಿ ಅದನ್ನು ಮಾರುಕಟ್ಟೆ ತರುವಂಥ ಒಂದು ಸಹಾಯ ನಮ್ಮ ಹತ್ರ ಇದೆ. ಇದು ಒಂದು ಸ್ಕೀಮ್, ಇದು ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ RK ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಒಳಗಡೆಗೆ ಇಂಥ ಒಂದು 29 ಕೇಂದ್ರಗಳಿದ್ದಾವೆ. UK ಪೋಷಕ ಕೇಂದ್ರಗಳಂತಾರೆ, ಇನ್ಕ್ಯುಬೇಷನ್ ಸೆಂಟರ್ ಅಂತ. ಈಗ ಕೃಷಿನಲ್ಲಿ ತಗೊಂಡ್ರೆ ಒಟ್ಟು ನೀವು ಸ್ಟಾರ್ಟಪ್ ತರ ತಗೊಂಡ್ರೆ ನಮ್ಮ ದೇಶದಲ್ಲಿ ಸುಮಾರು, ನಮ್ಮ ದೇಶ ಒಟ್ಟು ಪ್ರಪಂಚದಲ್ಲೇ 3 1,00,000 ಮೀರಿ ನಮ್ಮಲ್ಲಿ ಸ್ಟಾರ್ಟಪ್ಗಳಿದ್ದಾವೆ. ಈಗ ಕೃಷಿನಲ್ಲಿನೇ 5,000 ಸ್ಟಾರ್ಟಪ್ಗಳು, ಒಳ್ಳೆ ಕಾರ್ಯನಿರ್ವಹಿಸುವಂಥ ಸ್ಟಾರ್ಟಪ್ಗಳು ನಮ್ಮ ದೇಶದಲ್ಲಿದ್ದಾವೆ. ಈಗ ರೈತರನ್ನ ಇರ್ಬೋದು, ಯುವಕರಿರ್ಬೋದು, ಆಮೇಲೆ ಇದನ್ನೇ ನಾನು ಕಲ್ತಿದ್ದೀನಿ, ನಾನು ಅಗ್ರಿಕಲ್ಚರ್ ಕಲ್ತಿಲ್ಲ ಅಥವಾ ಮೆಕ್ಯಾನಿಕಲ್ ಕಲ್ತಿಲ್ಲ ಅಥವಾ ಇನ್ನೊಂದು ಕಲ್ತಿಲ್ಲ ಅಂತ ಆ ಥರ ಈ ತಂತ್ರಜ್ಞಾನ ಒಂದು ಸಿದ್ಧ ಮಾಡಬೇಕಾದ್ರೆ ಅದರ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ನಾನೇನು ಈ ಸೋಲಾರ್ ಬೇಸ್ಡ್ ಕಡಲೆ ಚೂಟೋ ಮಷೀನ್ ಮಾಡಿದವರು SSLC ಓದಿದ್ದಾರೆ ಅವರು. ಆದರೆ ಅವ್ರಿಗೆ ಆಸಕ್ತಿ ಇದೆ, ಈ ಯಂತ್ರೋಪಕರಣಗಳಲ್ಲಿ ಆಸಕ್ತಿ ಇದೆ. ಆಮೇಲೆ ಸುಮಾರಷ್ಟು ಅವರು ಎಂಜಿನಿಯರಿಂಗ್ ಆಸ್ಪೆಕ್ಟ್ ಕಲ್ತಿದ್ದಾರೆ, ಪ್ರೋಗ್ರಾಮ್ ಡೆವಲಪ್ ಮಾಡ್ತಾರೆ, ಸರ್ಕ್ಯೂಟ್ಸನ್ನು ಡೆವಲಪ್ ಮಾಡ್ತಾರೆ. ಹೀಗೆ ಅವರಲ್ಲಿ ಆ ಒಂದು ಆಸಕ್ತಿ ಮೇಲೆ ತಾನೇ ಪ್ರಾಯೋಗಿಕವಾಗಿ ಮಾಡ್ತೀನಿ ಅಂತ ಆಗಲೇ ಅವ್ರು ಮಾಡ್ತಾ ಇದ್ರು. ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಮಷೀನ್ ಮಾಡ್ತಾ ಇದ್ದೆ ಸರ್ ಮನೆಯಲ್ಲಿ. ಇದೊಂದೇನೋ ಕಡ್ಲಿ ಚೂಟಕ್ಕೆ ಒಂದು ಕಾಯಿಪಲ್ಲೆ ಥರ ಮಾರಾಟಕ್ಕೆ ಒಂದೇನೋ ಯೋಚನೆ ಬಂತು. ಸೋಲಾರ್ ಬಗ್ಗೆ ಸ್ಟಡಿ ಮಾಡಿದೆ, ಅದು ಎನರ್ಜಿ ಹೆಂಗೆ ತಗೋಬೋದು ಅಂತ ಸ್ಟಡಿ ಮಾಡಿ ಒಂದು ಸಣ್ಣ ಯಂತ್ರ ಮಾಡಬೇಕಂತ ವಿಚಾರ ಬಂತು. ಆಗ ನಿಮ್ಮ ಹತ್ರ ಬಂದೆ, ನೀವು ನನಗೆ ಹಣ ಸಹಾಯ ಮಾಡಿದ್ರಿ. ಈಗ ನಾವೊಂದು ಯಂತ್ರೋಪಕರಣ ಮಾಡಿದ್ದೀನಿ, ಅದು ಈಗ ಹೋಗಿ ಅದು ಕಮರ್ಷಿಯಲ್ ಲೆವೆಲ್ಗೆ ಬಂದು ಮೊದಲು 2 ಈಗ 6 ಮಾಡಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಹೀಗೆ ಈಗ ನಮ್ಮಲ್ಲಿ ಒಟ್ಟು 136 ಏನು ಸ್ಟಾರ್ಟಪ್ಗಳಿದ್ದಾವೆ ಅಂದರೆ ನವೋದ್ಯಮಗಳಿದ್ದಾವೆ. ಇವು ಯಾವ್ಯಾವ ಕ್ಷೇತ್ರದಲ್ಲಿ ಇದಾವಪ್ಪ ಅಂದರೆ ಮಷೀನ್ ಬಗ್ಗೆ ರಿಲೇಟೆಡ್ ಸುಮಾರು ನಮ್ಮ ಹತ್ರ ಒಂದು 30-35 ಕಂಪನಿಗಳು ಈಗ ಹೊಸ ತಂತ್ರಜ್ಞಾನ ಮಾಡಿಕೊಂಡು ಸ್ಟಾರ್ಟಪ್ಗಳನ್ನು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ತರ ಮಷೀನ್. ಒಂದು ಕಿಸಾನ್ ಕನೆಕ್ಟ್ ಅಂತ ಒಂದು ಕಂಪನಿ ಇದೆ, ಅವ್ರು ಏನ್ ಮಾಡಿದ್ದಾರೆ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಅಷ್ಟೇ, ನಿಮ್ಗೆ ಒಂದಷ್ಟು ಅರ್ಥ ಆಗ್ಲಿ ಅಂತ. ಈಗ ನಮ್ಮ ರೈತರು ಉಳುಮೆ ಮಾಡ್ಬೇಕಾದ್ರೆ ನೇಗಿಲ್ಗೊಂದ್ಸರಿ ಹಾಕಿಸ್ತೀರಾ, ಆಮೇಲೆ ನೀವು ರೋಟೋವೇಟರ್ ಹಾಕ್ತೀರಾ, ಅವು ಎರಡೂ ಸೇರಿಸಿ. ಯಾಕಂದ್ರೆ ಬಹಳಷ್ಟು ನೀವು ಒಮ್ಮೆ ನೇಗಿಲು ಒಮ್ಮೆ ರೋಟೋವೇಟರ್ ಹಾಕೋದ್ರಿಂದ ಮಣ್ಣು ಕಾಂಪ್ಯಾಕ್ಷನ್ ಭಾಳ ಆಗುತ್ತೆ, ಗಟ್ಟಿ ಹಾಕುತ್ತಾ ಹೋಗ್ತಾ ಇರುತ್ತೆ. ಸೊ ಇದು ಸಮಸ್ಯೆ. ಇದು ಪ್ರತಿ ವರ್ಷ ನೀವು ಟ್ರ್ಯಾಕ್ಟರ್ ನೆಲದ ಮೇಲೆ ಆಡಿಸೋದ್ರಿಂದ ಅದು ಬಹಳಷ್ಟು ಮಣ್ಣು ಗಟ್ಟಿ ಆಗೋದ್ರಿಂದ ಮುಂದೆ ಬೆಳೆಗಳು ಚೆನ್ನಾಗಿ ಬರಲ್ಲ ಅಂತ ಏನ್ ಮಾಡಿದ್ರು ಅವರು, ಅವು ಎರಡೂ ಯಂತ್ರೋಪಕರಣ ಕೂಡಿಸಿ ಒಂದು ಯಂತ್ರ ಕಂಡುಹಿಡಿದಾರೆ. ಅದನ್ನು ಅವರೇ ಸಿದ್ಧ ತಯಾರು ಮಾಡಿ ಈಗವತ್ತು ಕಿಸಾನ್ ಕನೆಕ್ಟ್ ಅಂತ ಒಂದು ಕಂಪನಿ ಈಗ ಪ್ರಾರಂಭದಲ್ಲಿದೆ. ಹೀಗೆ ಯಂತ್ರೋಪಕರಣ ರಿಲೇಟೆಡ್ ಒಂದು 30-35 ಸ್ಟಾರ್ಟ್ಅಪ್ ಗಳಿದಾವೆ ನಮ್ಮಲ್ಲಿ. ಆಹಾರ ಸಂಸ್ಕರಣೆಗಳು, ಅದು ಕಾಳು ಆಗಿರ್ಬೋದು, ಕಾಯಿಪಲ್ಲೆ ಆಗಿರ್ಬೋದು, ಹಣ್ಣಾಗಿರ್ಬೋದು ಅಥವಾ ಬೇರೆ ಹರ್ಬಲ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಸುಮಾರು ಈ ಸಂಸ್ಕರಣೆ ಬಗ್ಗೆ ಉಪಾಯಗಳನ್ನು ತಗೊಂಡು ಬಂದು ಸುಮಾರು 35-40 ಕಂಪನಿಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಈಗ ಹೊಸದಾಗಿ ತಮಗೆಲ್ಲ ಗುರುತಿದೆ, ಕಂಪ್ಯೂಟರು, ಇಂಟರ್ನೆಟ್ಟು, ಇವೆಲ್ಲ ನಾವು ಆ್ಯಪು, ಸ್ಮಾರ್ಟ್ ಫೋನು ಎಲ್ಲ ಮಾತಾಡ್ತೇವೆ. ಇದೆಲ್ಲ ಸೇರಿ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಅಂತ ಹೇಳ್ತಾರೆ, ಅಥವಾ ನೀವು ಈ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮೇಲೆ ಅಥವಾ ICT ಅಪ್ಲಿಕೇಶನ್ ಮೇಲೆ ಸುಮಾರು ಒಂದು 30 ಕಂಪನಿಗಳಿದ್ದಾವೆ, ಬಹಳ ಸಣ್ಣ ಸಣ್ಣದು. ಉದಾಹರಣೆಗೆ ಒಬ್ಬರು ಗ್ರೇಪ್ ಮಾಸ್ಟರ್ ಅಂತ ಒಂದು ಕಂಪನಿ ನಮ್ಮಲ್ಲಿ ಬಂದರು, ಮಹಾರಾಷ್ಟ್ರದಲ್ಲಿದೆ ಅದು, ನಾಗ್ಪುರದಲ್ಲಿ. ಅವ್ರು ಏನಿಲ್ಲ, ದ್ರಾಕ್ಷಿ ಬೆಳೆಗಾರರಿಗೆ ಒಮ್ಮೆ ನೋಂದಣಿ ಮಾಡಿಬಿಟ್ರೆ ಹವಾಗುಣ ಆಧಾರದ ಮೇಲೆ ಬರುವ ರೋಗ ಕೀಟೆ ಮತ್ತು ದ್ರಾಕ್ಷಿ ಬರುವಂಥ ಸಮಸ್ಯೆ ಬಗ್ಗೆ ಮೊದಲೇ ಅವರು ಒಂದು ಸೂಚನೆ ಕೊಡ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. ಈಗ ಒಬ್ಬ ರೈತ ಅವರಲ್ಲಿ ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಸುಮಾರು 1,000 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ಹೀಗೆ ಅವರಿಗೆ ಅವರಲ್ಲಿ ಒಂದು ಸುಮಾರು ಜನ ರೈತರು ನೋಂದಣಿ ಮಾಡಿದ್ದಾರೆ, 1,00,000 ಹೆಚ್ಚು ರೈತರು ನೋಂದಣಿ ಮಾಡಿದ್ದಾರೆ. ಆ ಸರ್ವಿಸ್ ಬೇಸ್ಡ್ ಅವರು ಚಾರ್ಜ್ ಮಾಡ್ತಾರೆ. ಸೊ ಹೀಗೆ ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಉತ್ಪಾದನೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಇಂಥ ಸುಮಾರು ಆ್ಯಪ್ಗಳು ಮತ್ತು ವೆಬ್ಸೈಟ್ಗಳನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿ ಕಂಪನಿಗಳು ನೋಂದಣಿ ಮಾಡಿದ್ದಾರೆ. ಇದು ಮೂರನೇದ್ದು. ಒಂದನೇದ್ದು ನಾನಾಗಲೇ ಹೇಳಿದಾಗ ಯಂತ್ರೋಪಕರಣಗಳು, ವೇಸ್ಟ್ ಟು ವೆಲ್ತ್ ಅಂದರೆ ಕಸದಿಂದ ರಸ ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತು ಮೂರನೇದ್ದು ಇದು ಆಹಾರ ಸಂಸ್ಕರಣೆ. ಇನ್ನು ಮತ್ತೆ 4ನೇದ್ದು ತಗೊಂಡ್ರೆ, ಈಗ ಇತ್ತೀಚಿಗಾಗಿ ಈ ಕೀಟನಾಶಕಗಳಾಗಲಿ ಅಥವಾ ರೋಗ ನಿರೋಧಕ ಇವೇನು ನಮ್ಮಲ್ಲಿ ಕೆಮಿಕಲ್ಸ್ ಇದ್ದಾವೆ, ಬಯೋ ಏಜೆಂಟ್ಸ್ ಎಲ್ಲ ಬಂದಿದ್ದಾವೆ, ಇದರದೇ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ರೈತರಲ್ಲಿ ತಮ್ಮಲ್ಲೇ ಕೆಲವೊಂದು ಐಡಿಯಾಸ್ ಇದ್ದಾವೆ. ಕೆಲವೊಬ್ಬರು ಈ ಬಯೋ ಏಜೆಂಟ್ಸನ್ನು ಬಳಸಿ ಕನ್ಸೋರ್ಷಿಯಾ ಅಂತ ಏನು ಅವರ ಒಂದು ಸಮಗ್ರವಾಗಿ ಮಾಡಿಬಿಟ್ಟು ಸುಮಾರು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿದ್ದಾರೆ ಕೆಲವೊಬ್ಬರು. ಇನ್ನು ಕೆಲವೊಬ್ಬರು ಬೊಟ್ಯಾನಿಕ್ಸ್ ಅಂದರೆ ಈ ಪ್ಲಾಂಟ್ ಸಸ್ಯ ಆಧಾರಿತ ಕೆಲವೊಂದು ಕೀಟನಾಶಕಗಳನ್ನು ಕಂಡುಹಿಡಿದು ಕಂಪನಿಗಳನ್ನು ಮಾಡಿದ್ದಾರೆ. ಕೆಲವೊಬ್ಬರು ಹರ್ಬಲ್ಸ್ಗಳನ್ನು ಬಳಿದು ಈ ಟರ್ಮೈಟ್ಸ್ಗಾಗಲಿ ಬೇರೆ ಬೇರೆ ಸಮಸ್ಯೆಗಳಿಗೆ ಉಪಾಯಗಳನ್ನು ಕಂಡು, ಇಂಥವು ಸುಮಾರು ಒಂದು 15-20 ಈ ನವೋದ್ಯಮಗಳು ನಮ್ಮಲ್ಲಿ ಇದ್ದಾವೆ. ಇದು ಬಿಟ್ಟು ನಿಮಗೆ ಮತ್ತೆ ಬೇರೆ ವಿಷಯಗಳು ತಗೊಂಡ್ರೆ, ಈ ವೇಸ್ಟ್ ವೆಲ್ತದಲ್ಲೇ ಒಂದು ಸುಮಾರು 40 ಇದ್ದಾರೆ. ಈಗ ಪ್ರತಿಯೊಂದು ಕೃಷಿ ತ್ಯಾಜ್ಯ ವಸ್ತು ಅಂತ ಏನು ಬರುತ್ತೆ, ಅದು ಮೆಕ್ಕೆಜೋಳ ಆಗಿರ್ಬೋದು, ಸೂರ್ಪಾನ್ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇದರ ಬಹಳಷ್ಟು ಬೈ ಪ್ರೊಡಕ್ಟ್ಸ್ ಅಥವಾ ಇದರ ಪ್ರೊಡಕ್ಟ್ಗಳಿಂದ, ಈಗ ಉದಾಹರಣೆಗೆ ಪೇಪರ್ ಮಾಡೋದಾಗಿರ್ಬೋದು, ಇದರಿಂದನೇ ಪ್ಲಾಸ್ಟಿಕ್ ಥರ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗಿರ್ಬೋದು. ಎಷ್ಟೋ ಜನ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮೊನ್ನೆ ರೀಸೆಂಟ್ಲಿ ಒಬ್ಬರು ಬೆಂಗಳೂರಿನಿಂದ ತೆಂಗಿನಕಾಯಿ ಏನು ನಾವು ನೀರು ಕುಡಿದು ಒಗಿತೇವೆ, ಇವು ಟೆಂಡರ್ ಕೋಕೋನಟ್ಸು, ಅವುಗಳಿಂದ ಈಗ ಇದನ್ನು ಟೈಲ್ಸ್ ಮಾಡ್ತಾರೆ. ಇದು ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಇಂಥ ಉಪಾಯಗಳನ್ನು ತೊಗೊಂಡು ಬರಬೇಕು. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಇಂಥ ಉಪಾಯಗಳನ್ನು ತಗೊಂಡು ಬಂದರೆ ಖಂಡಿತವಾಗಿ ನೀವೊಂದು ನಿಮ್ಮದೇ ಆದ ಒಂದು ನವೋದ್ಯಮ ಪ್ರಾರಂಭ ಮಾಡೋಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ರೈತರ ಸಮಸ್ಯೆಗಳನ್ನು ಸ್ವಲ್ಪ ಅಧ್ಯಯನ ಮಾಡಿ, ಕೂಲಂಕಷವಾಗಿ ನೋಡಿ, ಇದಕ್ಕೇನಾದರೂ ಮಾಡ್ಬೋದೇನಪ್ಪ ನಾನು ಅಂತ ನೀವು ಸ್ವಲ್ಪ ಚರ್ಚೆ ಮಾಡಿ, ಏನಾದ್ರೂ ನಿಮಗೊಂದು ಹೊಸ ಉಪಾಯ ಬಂದರೆ, ಇದು ನನಗೆ, ನಾನು ವಿಜ್ಞಾನಿ ಅಲ್ಲ, ನಾನು ಕಲ್ತಿಲ್ಲ, ನನಗೇನು ಸಹಾಯಗಳಿಲ್ಲ, ನಾನು ಹೇಗೆ ಮಾಡಬೇಕಂತ ನೀವು ನಿರಾಶೆ ಪಡೋದು ಬೇಕಾಗಿಲ್ಲ. ನೀವು ನೇರವಾಗಿ ನಮ್ಮಂತಲ್ಲಿ ಬನ್ನಿ. ಪೋಷಕ ಕೇಂದ್ರಗಳಂತ ಇರ್ತವೆ, ಇಲ್ಲಿನೂ ಇದೆ, ಬಿಜಾಪುರದಲ್ಲಿ, ಧಾರವಾಡದಲ್ಲಿದೆ. ನಾವು ನಿಮ್ಗೆ ಬೇಕಾದ ಸಹಾಯ ಮಾಡ್ತೇವೆ. ಆದರೆ ನಿಮ್ಮದೇನು ಸಮಸ್ಯೆ ಕಂಡುಕೊಳ್ಕೊಳ್ಳೋದು ಉಪಾಯ ನಿಮ್ಮದಾಗಿರಬೇಕು. ಮುಂದಿನ ಸಹಾಯ ನಿಮಗೆ ಸಮರ್ಥನೆ ಪ್ರೋತ್ಸಾಹ ನಮ್ಮಿಂದ ಬರುತ್ತೆ. ನೀವು ಮುಂದೆ ಒಂದು ಕಂಪನಿಯಾಗಿ ಮಾಡ್ಕೋಬೋದು. ಇದಕ್ಕೆ ಸುಮಾರು ಉದಾಹರಣೆಗಳು ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ನಮ್ಮಿಂದ ಪ್ರೋತ್ಸಾಹ ತೊಗೊಂಡಂಥ ಕಂಪನಿಗಳಿದ್ದಾವೆ. ಈಗ ಈ ಥರ ಮತ್ತೆ ನಿಮ್ಗೆ ಏನು ಸಹಾಯ ಸಿಗತ್ತೆ ಅಂತ ನೀವು ಕೇಳ್ಬೋದು. ಈಗ ನಾನು ಆಗಲೇ ಹೇಳಿದಾಗೆ ಇದು ಈ ಸಂಶೋಧನಾ ಕೇಂದ್ರಗಳಲ್ಲಿ ಈ ಸಂಶೋಧನೆ ನಡೀತಾ ಇರ್ತದೆ. ಇದು ಒಂದು ಪದ್ಧತಿ, ಇಲ್ಲಿ ನಡೆಯುವಂಥ ತಂತ್ರಜ್ಞಾನಗಳು ರೈತರಿಗೆ ಮುಟ್ತಾ ಇದ್ದಾವೆ. ಈಗ ತಾವೇ ಮಾಡಿ ಪ್ರಯೋಗ ಮಾಡಿ ನಾನೊಂದು ಕಂಡುಕೊಂಡು ಒಂದು ಉತ್ಪಾದನೆ ತರ್ತೀನಿ ಅಂತಂದರೆ ಸುಮಾರು ಸ್ಕೀಮ್ಗಳಿದ್ದಾವೆ. ನಾನು ನಮ್ಮಲ್ಲಿರೋದಂಥದ್ದು ನಾನು ಆಗಲೇ ಹೇಳಿದಾಗೆ RKY ಇನ್ನೋವೇಷನ್ ಅಗ್ರಿ ಸ್ಟಾರ್ಟ್ಅಪ್ ಅಂತ ಇದೆ. ಇದು ಬಿಟ್ಟು ಸ್ಟೇಟ್ ಗೌರ್ಮೆಂಟಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಸುಮಾರು ಸೌಕರ್ಯಗಳು ಇದ್ದಾವೆ. ಈಗ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ತಾವು ಕೇಳಿರ್ಬೋದು, ಆಮೇಲೆ ಅಟಲ್ ಇನ್ಕ್ಯುಬೇಷನ್ ಅಂತ ಕೇಳಿರ್ಬೋದು. ಹೀಗೆ ಸುಮಾರು ಈಗ ಸ್ಕೀಮ್ಸ್ಗಳಿದ್ದಾವೆ. ಇದು ಸ್ಕೀಮ್ಗಳು ಯಾಕೆ ಬಂದಿದ್ದಾವೆ ಮತ್ತು ಇಷ್ಟು ಯಾಕೆ ಅವು ಒಂದು ಪ್ರಚಾರ ಪಡಿತಾ ಇದಾವೆ ಅಂದರೆ, ಈಗ ನೀವು ಅಮೇರಿಕಾ ತಗೊಂಡ್ರೆ ಭಾಳ ವರ್ಷ ಮೊದಲು ಈ ಒಂದು ಸ್ಟಾರ್ಟ್ಅಪ್ ಅಂತ ಏನು ಪರಿಕಲ್ಪನೆ ಇದೆ, ಬಹಳ ವರ್ಷ ಮೊದಲು ಅವ್ರು ತೊಗೊಂಬಂದ್ರೆ ಇದನ್ನ. ಒಂದು ತಂತ್ರಜ್ಞಾನ ಯಾರಾದರೂ ವ್ಯಕ್ತಿಗೆ ಒಂದು ಉಪಾಯ ಬಂದ್ರೆ ಅವರಿಗೆ ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸೋಕೆ ಶಕ್ಯತೆ ಇದೆ ಅಂತ ಅವರು ಬಹಳ ಪ್ರೋತ್ಸಾಹ ಮಾಡಿದಕ್ಕೆ ಅಲ್ಲಿ ಬಹಳಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಗಿ ಈಗ ತಮಗೆ ಗುರುತಿದೆ ಸುಮಾರು ತಂತ್ರಜ್ಞಾನ. ಈಗ ಅವರು ಅದರಿಂದನೇ ಅವರು ಆ ದೇಶ ಒಂದು ಆರ್ಥಿಕವಾಗಿ ಬೆಳವಣಿಗೆಗೆ ಸಹಾಯ ಆಯಿತು. ಅದೇ ಒಂದು ಪರಿಸರ, ಈಗ ಒಂದು ತಂತ್ರಜ್ಞಾನ ಸೃಷ್ಟಿಯಾಗಕ್ಕೆ ಏನು ಬೇಕು ಅನ್ನೋದನ್ನು ಆ ಒಂದು ಪರಿಸರ ಅಂತ ಏನು ಎನ್ವಿರಾನ್ಮೆಂಟ್ ಹೇಳ್ತೇವೆ ಅದು ನಮ್ಮ ದೇಶದಲ್ಲಿ ಈಗ ಈ ಥರ ಒಂದು ಯೋಜನೆ ಮುಖಾಂತರ ಮಾಡ್ತಾ ಇದ್ದಾರೆ. ಈಗ 2014 ನಂತರ ಅಂದರೆ 16 ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಘೋಷಣೆ ಮಾಡಿದ್ರು ನಮ್ಮಲ್ಲಿ. ಅದು ಆದಮೇಲೆ ಸುಮಾರು 1 ನಂತರ ಒಂದು ಸ್ಕೀಮ್ಗಳಿದ್ದಾವೆ. ಸೊ ಈ ಸ್ಟಾರ್ಟ್ಅಪ್ಗಳಿಂದ ನೀವು ಏನು ಉಪಯೋಗ ಅಂತ ಕೇಳ್ಬೋದು. ಈ ಸ್ಟಾರ್ಟ್ಅಪ್ಗಳಿಂದ 2-3 ಥರ ಉಪಯೋಗ ಇದ್ದಾವೆ. ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಅದು ಯಾವ ಥರನೇ ಇರ್ಬೋದು. ಈ ಪರಿಹಾರಗಳು ಬರೀ ಸಂಶೋಧನಾ ಕೇಂದ್ರಗಳನ್ನು ಅಷ್ಟೇ ಅಲ್ಲ, ಅಲ್ಲೇ ಸ್ಥಳೀಯವಾಗಿಯೇ ಒಂದು ಅಭಿವೃದ್ಧಿಪಡಿಸಿ ನೀವು ತಂತ್ರಜ್ಞಾನ ತಂದುಕೊಟ್ರೆ ಅದರ ಅಳವಡಿಕೆ ಬಹಳಷ್ಟು ಬೇಗ ಆಗತ್ತೆ, ಬಹಳ ಜನ ಅದು ಉಪಯೋಗ ಪಡಿತಾರೆ. ಸೊ ಇದಕ್ಕೆ ತಂತ್ರಜ್ಞಾನ ಈಗ ನೋಡಿ ಮಕ್ಕಳು ಸಹ ಮಾಡ್ತಾ ಇದ್ದಾರೆ, ಈಗ ಆಕ್ಚುಲಿ ವಿದ್ಯಾರ್ಥಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಅಟಲ್ ಇನ್ಕ್ಯುಬೇಷನ್ ಅಂತ ಏನಿದೆ ಇದು ಹೈಸ್ಕೂಲಲ್ಲೂ ಇರುತ್ತೆ. ಇದು ಅಲ್ಲಿ ಸಹ ಹೇಳ್ತಿರ್ತಾರೆ ಆ ಹುಡುಗರಿಗೆ ಮಕ್ಕಳಿಗೆ ನಿಮ್ಗೇನಾದರೂ ಒಂದು ಸಮಸ್ಯೆ ತುಂಬಳಿ ಅದಕ್ಕೆ ಪರಿಹಾರ ತೊಗೊಂಬನ್ನಿ ಅಂತ. ಈಗ ನೀವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ತೊಗೊಂಡ್ರೆ ಸುಮಾರು ವಿದ್ಯಾರ್ಥಿಗಳು ಸಣ್ಣ ಸಣ್ಣ SLC 9th ಸ್ಟ್ಯಾಂಡರ್ಡ್ ಹುಡುಗರು ಸಹ ಒಂದು ಹೊಸ ಉಪಾಯ ಟೆಕ್ನಾಲಜಿ ಡೆವಲಪ್ ಮಾಡೋ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಈಗ ನಮ್ಮಲ್ಲಿ ತಗೊಂಡ್ರೆ ವಿದ್ಯಾರ್ಥಿಗಳ ಒಂದು ಕಂಪನಿಗಳೇ ಈಗ ಒಂದು 8 ಇದಾವೆ ನಮ್ಮಲ್ಲಿ. ಈಗ ಒಳ್ಳೆ ವ್ಯಾಪಾರ ಮಾಡುವಂಥ 8 ಕಂಪನಿಗಳು. ಒಂದು ಉದಾಹರಣೆ ನಿಮಗೆ ನಮ್ಮಲ್ಲಿ ಇದು ಹೋದ ವರ್ಷ ತಗೊಂಡ್ರೆ ಅಭಿಷೇಕ್ ಅಂತ ಹುಡುಗ ಈ ದ್ರಾಕ್ಷಿ ಮೇಲೆ ನೀವು ಕಟಾವ್ ಮಾಡ್ತಾರೆ, ಪ್ರೂನಿಂಗ್ ಮಾಡ್ತಾರೆ 2 ಸರಿ, ಆದಮೇಲೆ ಅದಕ್ಕೊಂದು ಫಂಗಲಿನ ಒಂದು ಲೇಪನೆ ಮಾಡ್ತಾರೆ, ಅದಕ್ಕೆ ಕೆಮಿಕಲ್ ಲೇಪನೆ ಮಾಡ್ತಾರೆ. ಅವನು ಆ ಆಪರೇಷನ್ ಅನ್ನು ಸಿಂಪಲ್ ಮಾಡೋಕ್ಕೆ ಆ ಸಿಕೇಚರ್ ಹಾಗೆ ನೀವು ಕಟ್ ಮಾಡ್ತೀರಾ ಹಾಗೆ ಅದು ಲೇಪನ ಆಗಬೇಕನ್ನೋದು ಒಂದು ಐಡಿಯಾ. ಅದಕ್ಕಂತ ಅವನು ನಮ್ಮ ಹತ್ರ ಈ ಥರ ಮೊದಲು ಒಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿಯಾಗಿ ಇನ್ನೊಂದು ಬೇರೆ ಸ್ಕೀಮ್ IDP ಅಂತ ಅವನಿಗೆ ಬರೀ 10,000 ಸಹಾಯಧನದಿಂದ ಅದನ್ನು ಸಣ್ಣ ಮಾಡೆಲ್ ಮಾಡ್ದ ಅವನು. ಈಗ ನಮ್ಮಲ್ಲಿ ಅವನಿಗೆ 3 ಲಕ್ಷ ಅನುದಾನ ತೊಗೊಂಡ್ಬಿಟ್ಟು ಅದನ್ನು ಒಳ್ಳೆ ಒಂದು ಸಿಕೇಚರ್ನ ಡೆವಲಪ್ ಮಾಡಿ ಈಗ ಬಹಳಷ್ಟು ಬೇಡಿಕೆ ಇದೆ ಅದು ಅದು ಇನ್ನೂ ಮಾರ್ಕೆಟಿಗೆ ಬಂದಿಲ್ಲ. ಸದ್ಯದಲ್ಲೇ ಒಂದು 2-3 ತಿಂಗಳಲ್ಲಿ ಅವನು ಮಾರ್ಕೆಟಿಗೆ ತೊಗೊಂಬರ್ತಾ ಇದ್ದಾನೆ. ಆಮೇಲೆ ಅದನ್ನು ಆದಮೇಲೆ ಅದನ್ನು ಮುಂದಿನ ಆವಿಷ್ಕಾರವಾಗಿ ಈಗ ಅವನು ಬ್ಯಾಟ್ರೀಸ್ ಫಿಕ್ಸ್ ಮಾಡಿದ್ದಾನೆ ಅದಕ್ಕೆ. ಅದೇ ಬರೀ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗತ್ತೆ ಮತ್ತು ಅದು ಕೆಮಿಕಲ್ ಅಪ್ಲೈ ಆಗತ್ತೆ. ಹೀಗೆ ನಮ್ಮ ಒಂದು ಈ ಒಂದು ಯೋಜನೆ ಪೋಷಣ ಕೇಂದ್ರದಿಂದನೇ ಇಲ್ಲಿವರೆಗೆ 136 ಸ್ಟಾರ್ಟ್ಅಪ್ಗಳಿದಾವೆ. ಅಂದರೆ ಅರ್ಥ 136 ತಂತ್ರಜ್ಞಾನಗಳಿದ್ದಾವೆ. ಕೆಲವೊಂದು ಫೇಲ್ಯೂರ್ಸು ಇರ್ತಾವೆ, ನಮ್ಮಲ್ಲಿ ಎಲ್ಲನೂ ಸಕ್ಸಸ್ ಆಗಿದೆ ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಫೇಲ್ಯೂರ್ಸು ಇರ್ತಾವೆ, ಅದೊಂದು 4ನೇ ಭಾಗ ಅಂತ ಅಂದ್ಕೊಳ್ಳಿ ನೀವು. ಆದರೂ ಏನು ಅದಕ್ಕೆ ನೀವು ನಾವು ಅಂದ್ಕೊಳ್ಳೋದು ಬೇಕಾಗಿಲ್ಲ. ಈಗ ನಾವು ನೋಡಿ 136 ತಂತ್ರಜ್ಞಾನಗಳು ಅಥವಾ ಒಂದು ಸುಮಾರು 50-60 ಒಳ್ಳೆ ತಂತ್ರಜ್ಞಾನಗಳು ರೈತರಿಗೆ ಬಂದಿದ್ದಾವೆ, ಲಭ್ಯ ಇದಾವೆ ಅಂದರೆ ಅದರಿಂದ ಎಷ್ಟು ಪರಿಣಾಮ ಆಗಿರ್ಬೋದು ಅಂತ ಯೋಚನೆ ಮಾಡಿ. ಒಂದು ನಮ್ಮದು ಒಂದು ಸ್ಕೀಮ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾದ್ರೆ 2019 ಇಲ್ಲಿವರೆಗೆ ಸುಮಾರು 5 ವರ್ಷ ಆಯಿತು. ನಾವು ಈ 136 ಸ್ಟಾರ್ಟ್ಅಪ್ಗಳ ಪೈಕಿ ಒಂದು 60 ಸ್ಟಾರ್ಟ್ಅಪ್ಗಳು ನಾವು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಅಂತ ಹೇಳ್ತಾರೆ. ಅಂದರೆ 2 ಹಂತದಲ್ಲಿ ನಾವು ಹೆಚ್ಚಾಗಿ ಇಲ್ಲಿ ಸಹಾಯ ಇರುತ್ತೆ. ಒಂದು ಐಡಿಯಾ, ಒಂದು ಏನೋ ಒಂದು ಯೋಚನೆ ಇದೆ, ಉಪಾಯ ಇದೆ, ನಾ ಇದನ್ನು ಒಂದು ಮಾದರಿಯಾಗಿ ಮಾಡ್ತೇನೆ, ಪ್ರೋಟೋಟೈಪ್ ಆಗಿ ಮಾಡ್ತೀನಿ ಅಂತ ಅನ್ನಕ್ಕೆ ಒಂದು ಪ್ರೀ ಸೀಡ್ ಸ್ಟೇಜ್ ಅಂತ ಹೇಳ್ತಾರೆ. ಕೆಲವೊಬ್ರು ಏನು ಮಾಡಿರ್ತಾರೆ, ರೈತರು ಆಲ್ರೆಡಿ ಅದನ್ನು ಡೆವಲಪ್ ಮಾಡಿರ್ತಾರೆ, ಅದನ್ನು ತಾವು ಅಷ್ಟೇ ಬಳಸ್ತಾ ಇರ್ತಾರೆ, ತಾವು ಅಥವಾ 4-5 ಮಂದಿಗೆ ಮಾತ್ರ. ಅದನ್ನು ಇನ್ನೂ ಮಾರುಕಟ್ಟೆಗೆ ಒಯ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ನಾವು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಅಂತೇವೆ. ಇಂಥವು ನಮ್ಮಲ್ಲಿ ಒಂದು 60-70 ಸ್ಟಾರ್ಟ್ಅಪ್ಗಳಿಂದ ಇವತ್ತು 100 ಕೋಟಿ ವ್ಯವಹಾರ ಆಗ್ತಾ ಇದೆ ಪ್ರತಿ ವರ್ಷ. ಈ 100 ಕೋಟಿ ವ್ಯವಹಾರ ಈ ಇಷ್ಟು ಸ್ಟಾರ್ಟ್ಅಪ್ಗಳಿಗೆ ನೇರವಾಗಿ ತಲುಪತ್ತೆ. ಅಂದರೆ ಅವ್ರಿಗೆ ಆರ್ಥಿಕ ಒಂದು ಸಬಲೀಕರಣ ಆಗಲಿ, ಅವರ ಆರ್ಥಿಕ ಸಹಾಯ ಆ ಕುಟುಂಬಕ್ಕೆ ಆಗತ್ತೆ. ಒಂದನೇದ್ದು ಈ ಒಂದು 60 ಸ್ಟಾರ್ಟ್ಅಪ್ಗಳಿಂದ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ರೈತರು ಅದರಿಂದ ಪ್ರಯೋಜನ ಪಡಿತಾ ಇದ್ದಾರೆ. ಅಂದರೆ 2ನೇ ಲಾಭ ರೈತರಿಗೆ, 3ನೇ ಲಾಭ ನಮ್ಮ ದೇಶಕ್ಕೆ. ನಮ್ಮ ದೇಶದಲ್ಲಿ ಎಷ್ಟು ತಂತ್ರಜ್ಞಾನಗಳಾಗ್ತವೆ, ಎಷ್ಟು ವ್ಯವಹಾರ ಆಗತ್ತೆ, ಅಷ್ಟು ಆರ್ಥಿಕ ಮಟ್ಟ ಹೆಚ್ಚಾಗತ್ತೆ. ಹೀಗಾಗಿ ಇದು ಒಂದು ಬಹಳ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಹಳ ಜನ ಏನು ತಿಳ್ಕೊತಾರೆ, ಈಗ ನಮ್ಮ ಸ್ಟಾಲಿಗೆ ನಾನು ನಿನ್ನೆ ಬಂದು ನೋಡ್ತಾ ಕೂತಿದ್ದೆ ಬೆಳಗ್ಗೆ, ಎಲ್ಲರೂ ನಾವೊಂದು ನಾ ಹಿಟ್ಟಿನ ಗಿರಣಿ ಹಾಕ್ತೀನಿ ರೀ ಅಥವಾ ನಾ ಕುರಿ ಸಾಕಣೆ ಮಾಡ್ತೀನಿ, ನಾ ಡೈರಿ ಮಾಡ್ತೀನಿ, ನೀವು ಕೊಡ್ತೀರೇನಂತ ಬಂದಿದ್ರು ನನ್ನ ಕಡೆ. ಅಂತ ಬರಲ್ಲ, ಇದು ಉದ್ದಿಮೆ ಅಲ್ಲ, ಇದು ನವೋದ್ಯಮೆ. ನವೋದ್ಯಮೆ ಅಂದರೆ ಹೊಸ ಒಂದು ಉದ್ದಿಮೆ, ಹೊಸತನ ಇರಬೇಕು ಅದರಲ್ಲಿ. ಅಂಥ ಉದ್ದಿಮೆಗಳಿಗೆ ಇಲ್ಲಿ ಬಹಳಷ್ಟು ಪ್ರೋತ್ಸಾಹ ಇದೆ. ಈ ವರ್ಷ ಕೃಷಿ ಮೇಳ ವಿಜಾಪುರದಲ್ಲಿ ಈ ಘೋಷವಾಕ್ಯನೇ ಇವತ್ತು ಕೃಷಿಯಲ್ಲಿ ಸ್ಟಾರ್ಟ್ಅಪ್ಗಳು ಅಂತ ಇದೆ, ಕೃಷಿಯಲ್ಲಿ ನವೋದ್ಯಮಗಳಂತ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಇನ್ನು ಮುಂದಿನ ದಿನಗಳಲ್ಲಿ ಈ ನವೋದ್ಯಮಗಳ ಪಾತ್ರ ಬಹಳಷ್ಟಿದೆ. ಅಂದರೆ ಈ ಸುಮಾರು ನವೋದ್ಯಮಗಳು ಹೆಚ್ಚು ಹೆಚ್ಚು ಬಂದಷ್ಟು ಹೆಚ್ಚು ಹೆಚ್ಚು ತಾಂತ್ರಿಕವಾಗಿ ಅಭಿವೃದ್ಧಿ ಆಗತ್ತೆ, ಹೆಚ್ಚು ಹೆಚ್ಚು ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಇದರಿಂದ ರೈತರ ಒಂದು ಆರ್ಥಿಕತೆ ಆಗಲಿ ಅಥವಾ ಅವರು ಕೃಷಿನೂ ಉತ್ತಮ ಆಗತ್ತೆ, ಹಾಗೂ ನಮ್ಮ ಒಟ್ಟಾರೆ ಕೃಷಿಯಲ್ಲಿ ಅಭಿವೃದ್ಧಿ ನಮಗೆ ಕಾಣಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಒಂದು ತಂತ್ರಜ್ಞಾನ, ಅದು ಮೆಷಿನರಿ ಆಗಿರ್ಬೋದು ಅಥವಾ ಇನ್ನೊಂದು ವೇಸ್ಟ್ ವೆಲ್ತ್ ಆಗಿರ್ಬೋದು ಅಥವಾ ಇನ್ನೊಂದು ಉಪಾಯ ಅನ್ನೋದು ಯಾರ ಹತ್ರನೂ ಬರ್ಬೋದು. ಅದನ್ನು ಕಲಿತವರಲ್ಲೇ ಇರಬೇಕು ಅಥವಾ ನಾವು ತಾಂತ್ರಿಕವಾಗಿ ಡಿಗ್ರಿ ಪದವೀಧರಲ್ಲಿ ಮಾತ್ರ ಇದೆ ಅಂತ ಆ ಒಂದು ನಂಬಿಕೆ ಬೇಡ. ಇದು ಯಾರ ಹತ್ರನೂ ಬರ್ಬೋದು. ಒಳ್ಳೊಳ್ಳೆ ಐಡಿಯಾಗಳು ನಿಮ್ಮ ಹತ್ರನೂ ಬರ್ಬೋದು. ಅದಕ್ಕೆ ನಿಮ್ಮ ಊರಲ್ಲಿ ದಯವಿಟ್ಟು ಇದನ್ನು ಪ್ರಚಾರ ಮಾಡಿ. ಈ ಥರ ಯೋಜನೆಗಳಿದ್ದಾವೆ, ನಿಮ್ಮ ಏನಾದರೂ ಒಂದು ನವೋದ್ಯಮಗಳಿಗೆ ಮಾಡೋಕ್ಕೆ ಸಾಧ್ಯ ಇದ್ದರೆ ನಮ್ಮ ಒಂದು ವಿಳಾಸ ಕೊಡಿ. ಇದಕ್ಕೆ ಕೃಷಿಕ್ ಅಗ್ರಿ ಬಿಸ್ನೆಸ್ ಅಂತಂತಾರೆ ನಮ್ಮ ಒಂದು ಕೇಂದ್ರಕ್ಕೆ, ಕೃಷಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಥವಾ ಕೃಷಿ ಪೋಷಕ ಕೇಂದ್ರ ಅಂತ ಅಂತಾರೆ. ಈ ಥರ ನಮ್ಮಲ್ಲಿ 29 ಸೆಂಟರ್ಸ್ ಇದಾವೆ ಇಂಡಿಯಾದಲ್ಲಿ. ನಮ್ಮದು ಒಂದು ಸೆಂಟರು ಕರ್ನಾಟಕದಲ್ಲಿ ತಗೊಂಡ್ರೆ, ಈ ಆರ್ ಕೆ ವಿನಲ್ಲಿ 2 ಸೆಂಟರ್ಗಳಿದ್ದಾವೆ, ನಮ್ಮಲ್ಲಿದೆ ಒಂದು, ಬೆಂಗಳೂರಲ್ಲಿದೆ. ಇದು ಒಂದು ಸ್ಕೀಮ್ ಇದು ಅಷ್ಟೇ. ಇದೇ ಥರ ಸುಮಾರು 20-30 ಸ್ಕೀಮ್ಗಳಿದ್ದಾವೆ ನಿಮಗೆ ಬೇರೆ ಬೇರೆ ಕಡೆ. ಅದೇ ನಾನು ಈಗ ಏನಾಗಿದೆ, ಜನಕ್ಕೆ ಕೆಲವರಿಗೆ ಪರಿಚಯ ಇದೆ, ಇದ್ರದ್ದು ಕೆಲವರಿಗೆ ಪರಿಚಯ ಇಲ್ಲ. ಇದ್ರ ಸ್ವಲ್ಪ ಅರ್ಥ ಮಾಡಿಕೊಂಡು ದಯವಿಟ್ಟು ಪ್ರಚಾರ ಮಾಡಿ. ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ತಾವೂ ಪಾಲುದಾರಿಕೆ ವಹಿಸಿ. ನಾವು ಬರೇ ರೈತರಪ್ಪ ಏನೋ ಅವ್ರೇನು ಹೇಳಿದಷ್ಟು ಕೇಳೋದು ಮಾಡೋದು ಅಷ್ಟಕ್ಕೆ ಸೀಮಿತ ಬೇಡ. ಖಂಡಿತವಾಗಿ ನಿಮ್ಮ ಹತ್ರ ಒಳ್ಳೊಳ್ಳೆ ಉಪಾಯಗಳಿದ್ದಾವೆ, ಒಳ್ಳೊಳ್ಳೆ ಐಡಿಯಾ ಇದ್ದಾವೆ, ಯಾಕಂದ್ರೆ ನಿಮ್ಮ ಹತ್ರ ಸಮಸ್ಯೆ ಇದೆ. ಆಮೇಲೆ ನೀನು ಯೋಚನೆ ಮಾಡಿ, ಪ್ರತಿಯೊಂದು ನಮ್ಮ ಒಬ್ಬರಲ್ಲಿನೂ ಯಾವುದೇ ಒಂದು ಸಮಸ್ಯೆ ಬಂದರೆ ಅದಕ್ಕೊಂದು ಉಪಾಯ ಇರುತ್ತೆ. ಯಾರು ಕೃಷಿನಲ್ಲಿ ಹೆಚ್ಚು ಅನುಭವ ತೊಗೊಂಡಿದ್ದಾರೆ, ಅನುಭವ ಇದೆ, ಸಮಸ್ಯೆ ಜೊತೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೂ ಉಪಾಯಗಳು ಖಂಡಿತವಾಗಿ ಇದ್ದೇ ಇರ್ತವೆ. ಒಳ್ಳೊಳ್ಳೆ ಉಪಾಯಗಳು ರೈತರಿಂದ ಬರ್ತವೆ. ಆ ಉಪಾಯಗಳು ತಂತ್ರಜ್ಞಾನವಾಗಿ ಮಾರ್ಪಾಟ ಪಟ್ಟರೆ, ಅದು ಮಾರುಕಟ್ಟೆಗೆ ತಂತ್ರಜ್ಞಾನವಾಗಿ ಬಂದುಬಿಟ್ರೆ, ಖಂಡಿತವಾಗಿ ರೈತರಿಗೆ ನೀವು ಮಾಡುವಂಥ ಒಂದು ಒಳ್ಳೆ ಸೇವೆ, ಒಳ್ಳೆ ಒಂದು ಅವ್ರಿಗೆ ಕೊಡುವಂಥ ಉಡುಗೊರೆ. ಇದನ್ನು ದಯವಿಟ್ಟು ಎಲ್ಲರೂ ಈ ದಿಶೆಯಲ್ಲಿ ವಿಚಾರ ಮಾಡಿ. ಇದಕ್ಕೆ ಸಾಕಷ್ಟು ನಿಮಗೆ ಸಹಾಯ ಇದೆ. ಹಣಕಾಸಿನ ಸಹಾಯ ಇದೆ ಅಂತ ಬರಬೇಡಿ, ಯಾಕಂದ್ರೆ ನಿನ್ನೆ ಸುಮಾರು ಜನ ನನ್ನ ಕಡೆ ಬಂದವರೆಲ್ಲ ಫೋನ್ ನಂಬರ್ ಕೇಳ್ತಾ ಇದ್ರು, ನಾವು ಬರ್ತೇವೆ ಬರ್ತೇವೆ ಅಂತ. ಸೊ ಬನ್ನಿ, ಇದಕ್ಕೆ ತನ್ನದೇ ಆದ ಒಂದು ಪರಿಕ್ರಿಯೆ ಇರುತ್ತದೆ. ಯಾವುದೇ ಒಂದು ಈ ಉದಾಹರಣೆಗೆ ನಾವು ಒಂದು ಉಪಾಯ ತೊಗೊಂಬಂದರೆ ಅದನ್ನು ಭಾಳಷ್ಟು ವಿಶ್ಲೇಷಣೆ ನಮ್ಮಲ್ಲಿ ಆಗತ್ತೆ, ಅದು ಭಾಳ ಮುಂದೆ ನೀವು ಮಂಡನೆ ಮಾಡಬೇಕಾಗತ್ತೆ. ಇದೆಲ್ಲ ಸಾಧ್ಯ ಇದೆ. ಆದರೆ ನಾವು ಹೇಳೋದು ಇಷ್ಟೇ, ಉಪಾಯಗಳು ಯಾರ ಹತ್ರ ಇದ್ರೆ ನಿಮ್ಮ ಊರಲ್ಲಿ ಅಲ್ಲಿ ಇಲ್ಲಿ ಕಂಡ್ರೆ, ಒಂದು ಸಮಸ್ಯೆ ಇದೆ, ಉಪಾಯ ಇದೆ ಅಂದರೆ, ಇದಕ್ಕೊಂದು ಏನಪ್ಪ ಅಲ್ಲಿ ಸ್ಕೀಮ್ ಇದೆ, ಇದಕ್ಕೊಂದು ಕೇಂದ್ರ ಇದೆ, ಇದಕ್ಕೊಂದು ಯೋಜನೆ ಇದೆ, ನೀವು ಅಲ್ಲಿ ಹೋಗಿ ಸ್ವಲ್ಪ ಯಾಕೆ ಚರ್ಚೆ ಮಾಡಬಾರ್ದು ಅಂತ ಸ್ವಲ್ಪ ನೀವು ಪ್ರೋತ್ಸಾಹ ಮಾಡಿದ್ರೆ, ನಾವು ಭಾಳಷ್ಟು ಇದರಿಂದ ಈ ಒಂದು ನಮ್ಮ ಸಮಾಜಕ್ಕೆ ಇದು ಉಪಯೋಗ ಆಗತ್ತೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ನಾನು ಭಾಳ ವರ್ಷ, ಒಂದು 7-8 ವರ್ಷ ಹಿಂದ್ಗಡೆ ಒಂದು ರಾವೆ ಕ್ಯಾಂಪಲ್ಲಿ ನಾನು ಹೊರಗಡೆ ಹೋದಾಗ, ಅಲ್ಲಿ ಹಳ್ಳಿನಲ್ಲಿ ಹೋಗಿ ಇರೋ ಪ್ರಸಂಗ ಬಂದಾಗ, ಅದು ಬೈ ಚಾನ್ಸ್ ಒಬ್ಬರು ಮನೆಯಲ್ಲಿ ವಸ್ತಿ ಮಾಡಬೇಕಲ್ಲ, ನಾವು ಒಂದು ವಾರ ಒಬ್ಬರು ನಂಗೆ ಅಲ್ಲಿ ಕಳಿಸ್ರಲ್ಲಿ, ಅವರು ಬ್ಯಾಚುಲರ್ ಮದುವೆ ಆಗಿರಲಿಲ್ಲ, ಸುಮಾರು 70 ವರ್ಷನವ್ರು ಇದ್ರು ಅವರು. ಒಂದು ವಾರ ನಾನು ಅಲ್ಲೇ ಇರಬೇಕು, ಡೈಲಿ ಮಾತಾಡ್ತಾ ಇದ್ದೇವೆ. ಒಂದು ದಿವಸ ಸೆಕೆಂಡ್ ಡೇ ಅವ್ರು ಹೇಳಿದ್ರು ನನಗೆ, ಸರ್ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಇಲ್ಲ ಅಂತ. ಏನು ಪ್ರಯೋಗ ಅಂದರೆ, ಈ ಬಯೋಗ್ಯಾಸ್ ಏನು ಬರುತ್ತೆ ಅದರಿಂದ ನನಗೆ ಗಾಡಿ ನಡೆಸಬೇಕು, ಅದರಿಂದ ನಾನು ಟ್ರ್ಯಾಕ್ಟರ್ ನಡೆಸಬೇಕು, ಅದಕ್ಕೊಂದು ನಾನು ಪ್ರಯೋಗ ಮಾಡ್ತಿದ್ದೇನೆ ಅಂದರು. ಹೌದೇನು, ನಾವು ಅಲ್ಲಿ ಸಂಜೆ ಎಲ್ಲ ಖಾಲಿನಲ್ಲ ಹಳ್ಳಿನಲ್ಲಿ ಏನು ನೋಡಿ ನಡೆಯೋ ಅಂತ ನಾನು ನೋಡಕ್ಕೆ ಹೋದೆ. ಅವ್ರು ಆ್ಯಕ್ಚುಲಿ ಪ್ರಯೋಗ ಮಾಡಿ ಬಯೋಗ್ಯಾಸಿಂದ ಸಣ್ಣ ಸಿಲಿಂಡರ್ ಮಾಡಿ ಆ ಸಿಲಿಂಡರ್ನ ಈ ಬೈಕಿನ ಮೇಲೆ ಇಟ್ಟು ಬೈಕನ್ನು ಓಡಿಸಿ ತೋರಿಸಿದ್ರು ನನಗೆ. ಅವರು ಟ್ರ್ಯಾಕ್ಟರ್ಗೂ ಅವ್ರು ಅಟ್ಯಾಚ್ ಮಾಡಿದ್ರು ಅವಾಗೇ, ನಾವು ಒಂದು 7-8 ವರ್ಷ ಹಿಂದ್ಗಡೆ ಹಿರೇಬಾಗೇವಾಡಿ ಒಂದು ಹಳ್ಳಿನಲ್ಲಿ. ಆವಾಗ ನನಗೆ ಆಶ್ಚರ್ಯ ಆಯಿತು, ಇಷ್ಟೆಲ್ಲ ಮಾಡಿದ್ರಲ್ಲ ಮತ್ತೆ ನೀವು ಇದು ಒಳ್ಳೆ ಟೆಕ್ನಾಲಜಿ, ನೀವು ಯಾಕೆ ಮಾಡಬಾರ್ದು ಅಂತ. ಮತ್ತೆ ಯಾಕೆ ತರಬಾರ್ದು ಹೊರಗಡೆ ಅಂದ, ಇಲ್ಲ ಈ ಒಂದು ಸಮಸ್ಯೆ ಇದೆ ಅಂದ್ರೆ. ಅವರು ಒಂದು 1/2 ಗಂಟೆ ಆದಮೇಲೆ ಅದು ಬಂದ್ ಆಗಿಬಿಡ್ತದೆ ಮೋಟರು ಟ್ರ್ಯಾಕ್ಟರು, ಯಾಕಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಏನೋ ಅಕ್ಯುಮುಲೇಷನ್ ಆಗುತ್ತೆ ಅಂತ ಏನೋ ಒಂದು ಸಮಸ್ಯೆ ಹೇಳಿದ್ರು ನನಗೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ಸರ್ ನೀವು ಬನ್ನಿ ಧಾರವಾಡಕ್ಕೆ, ಅಲ್ಲಿ SDM ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಾನು ನಿಮ್ಗೆ ಪರಿಚಯ ಮಾಡಿಸ್ತೇನೆ. ಆಗ ಈ ಸ್ಕೀಮ್ ಇರಲಿಲ್ಲ, ಆ ಸ್ಕೀಮ್ ಬಗ್ಗೆನೂ ಇರಲಿಲ್ಲ, ನಾನು ಆ ಸ್ಕೀಮಲ್ಲಿ ನನಗೆ ಗುರುತು ಇರಲಿಲ್ಲ ಈ ಸ್ಕೀಮು. ಆದರೆ ಅವ್ರು ಹೇಳಿದೆ ನಾನು ಬನ್ನಿ ಅಂತ SDMಗೆ. ಆದರೆ ಏನಾಯಿತು, 70 ವಯಸ್ಸ ಅವ್ರಿಗೆ, ಒಂದ್ಸರಿ ಬಂದರು ಅಲ್ಲೆಲ್ಲ ವರ್ಕ್ಶಾಪ್ ನೋಡಿದ್ರು, ಅವ್ರು ಮತ್ತೆ ವಾರ ವಾರ ಇಲ್ಲಿ ಇಲ್ಲಿ ಬನ್ನಿ ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿದ್ರು, ಅವ್ರಿಗೆ ಬರೋಕ್ಕಾಗಲಿಲ್ಲ. ಇದು ಅದೇನಾಗ್ಬಿಡ್ತು ಅಲ್ಲಿಗೆ, ಅದು ನಾವು ಅಷ್ಟೇ ಒಂದು ವಾರ ಅಲ್ಲಿದ್ದು ಬಂದೆ ಅಷ್ಟಕ್ಕೆ ನಮ್ಮದು ಮುಗೀತು, ಅವ್ರು ಒಂದ್ಸರಿ ಇಲ್ಲಿ ಬಂದರು ಹೋದರು ಮುಗೀತು ಅಲ್ಲಿಗೆ, ಆ ಟೆಕ್ನಾಲಜಿ ಹೊರಗೆ ಬರಲೇ ಇಲ್ಲ. ಹೀಗೆ ಒಂದು ಒಳ್ಳೆಯ ಉಪಾಯ ಒಬ್ಬರ ಹತ್ರ ಬಂದಾಗ ಅದಕ್ಕೆ ಪ್ರೋತ್ಸಾಹ ಸಿಗದಿದ್ರೆ ಅದು ಅಲ್ಲೇ ಹೋಗ್ಬಿಡತ್ತೆ. ಅದು ಇದೇ ಥರ ಒಂದು ನಾನು ಪೇಪರ್ಲ್ಲಿ ಓದಿದ್ದೆ, ಕೇರಳದಲ್ಲಿ ಒಬ್ಬರು ಯಾರೋ ಇದನ್ನು ಈ ಬಯೋಗ್ಯಾಸ್ ಮೇಲೆ ಈ ಮೋಟರ್ಗಳನ್ನು ಇದೆಲ್ಲ ಓಡಿಸ್ತಕ್ಕೆ ಒಂದೇನೋ ಪ್ರಯೋಗ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದಾರಂತ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ಉದಾಹರಣೆ. ಒಬ್ಬ ವ್ಯಕ್ತಿಯಲ್ಲಿ ಉಪಾಯಗಳು ಸಮಸ್ಯೆಗೆ ಭಾಳಷ್ಟು ಇರ್ತವೆ. ಒಮ್ಮೊಮ್ಮೆ ಅದಕ್ಕೆ ಒಂದು ವಾತಾವರಣ ಇರೋದಿಲ್ಲ, ಅದಕ್ಕೊಂದು ಪರಿಸರ ಇರೋಂಗಿಲ್ಲ, ಅದಕ್ಕೊಂದು ಪ್ರೋತ್ಸಾಹ ಇರೋದಿಲ್ಲ, ಅದು ಅಲ್ಲೇ ಬಿದ್ದೋಗತ್ತೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಈಗ ಉದಾಹರಣೆಗೆ ಅದು ಡೆವಲಪ್ ಆಗಿದೆ ಅಂತ ಅಂದ್ಕೊಳ್ಳಿ ಆ ಟೆಕ್ನಾಲಜಿ. ಅವಾಗ ಈಗ ಬಯೋಗ್ಯಾಸ್ ರೈತರೆಲ್ಲ ಕಡೆ ಇದ್ದಾವೆ. ಟ್ರ್ಯಾಕ್ಟರ್ಗೆ ಅದು ಏನಾದ್ರು ಉಪಯೋಗ ನೇರವಾಗಿ ಮಾಡೋ ಒಂದು ಯಾರಾದರೂ ಕಂಡುಹಿಡಿದಿದ್ರೆ ಅದು ಖಂಡಿತವಾಗಿ ಅದು ಉಪಯೋಗ ಆಗ್ತಿತ್ತು. ಅವರು ಆ ವ್ಯಕ್ತಿ ಮಾಡಿಲ್ಲ, ಅದು ಬೇರೆ. ನಾನು ಹೇಳೋದು ಅದಕ್ಕೆ ಪ್ರೋತ್ಸಾಹಿಸಿಕ್ಕೆ ಏನಾದರೂ ಸ್ವಲ್ಪ ಪ್ರಯೋಗ ಆಗಿದ್ರೆ ಸಾಧ್ಯತೆ ಇತ್ತು. ಸುಮಾರಿಗೆ ಮಕ್ಕಳು SSLC ಹಿಡ್ಕೊಂಡು, ನಾನು ಆಗಲೇ ಹೇಳಿದಾಗೆ ಡಿಗ್ರಿ ಓದೋ ಮಕ್ಕಳಿಗೆಲ್ಲ ಒಂದೊಂದು ಟೆಕ್ನಾಲಜಿ ಡೆವಲಪ್ ಮಾಡೋ ಒಂದು ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ಹಾಗೆ ತಮ್ಮೆಲ್ಲರ ಹತ್ರ ಇದೆ, ಆಮೇಲೆ ತಮ್ಮ ಊರೊಳಗಿದ್ದವ್ರ ಹತ್ರನೂ ಇದೆ. ಇದನ್ನು ಸ್ವಲ್ಪ ಇದಕ್ಕೆ ಪ್ರಚೋದನೆ ಬೇಕು, ಇದಕ್ಕೆ ಒಂದು ಸ್ವಲ್ಪ ಪ್ರಚಾರ ಬೇಕು, ಸ್ವಲ್ಪ ಪ್ರೋತ್ಸಾಹ ಬೇಕು. ದಯವಿಟ್ಟು ಈ ವಿಷಯಗಳನ್ನು ಯಾರ್ಯಾರು ತಿಳ್ಕೊಂಡಿದ್ದೀರಾ, ಇದನ್ನು ಸ್ವಲ್ಪ ಹೆಚ್ಚಿನ ಜನಕ್ಕೆ ಇದನ್ನು ಪ್ರಚಾರ ಮಾಡಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ ಬರ್ಕೋಬೋದು 9845142796. ಇನ್ನೊಂದು ನಂಬರ್ ಬರ್ಕೊಳ್ಳಿ, ಬೈ ಚಾನ್ಸ್ನ ಎತ್ತಿಲ್ಲ ಅಂದರೆ ಇನ್ನೊಂದು ನಂಬರು 8796865 6861. ಇದು ಕೃಷ್ಣ ಅಂತ ನಮ್ಮಲ್ಲೇ ಇರ್ತಾರೆ. ಆ ಥರ ಒಂದು 5-6 ಜನ ಟೀಮ್ ಇದೆ ನಮ್ಮಲ್ಲಿ. ಯಾರಿಗಾದರೂ ನೀವು ಫೋನ್ ಮಾಡ್ಬೋದು. ಸುಮಾರು 35 ಸ್ಟಾರ್ಟಪ್ಗಳು ಮಹಿಳಾ ಉದ್ಯಮಿದಾರರಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಮಹಿಳೆಯರು ಎಂಥವ್ರದಾರೆ ಅಂದರೆ ಮನೆಯಲ್ಲಿ ಕೆಲಸ ಮಾಡೋರು, ಅಂದರೆ ಹೋಮ್ ಮೇಕರ್ಸ್ ಅಂತ ಏನು ಹೇಳ್ತೇವೆ ನಾವು, ಅಂಥವ್ರು ಅಂದರೆ ಅವ್ರು ಕಲಿತವರು, ಹೊರಗಡೆ ಉದ್ಯಮ ಮಾಡೋರಲ್ಲ, ಮನೆಯಲ್ಲೇ ಇದ್ದವರು. ಅದರಲ್ಲಿ ಸಿರ್ಸಿ ಕಡೆಯವರು ನಮ್ಮಲ್ಲಿ ಇಷ್ಟು ಜನ ಇದೆ ಬರ್ತಾರಲ್ಲ. ಈಗ ಮೊನ್ನೆ ಒಬ್ಬರು ಮಹಿಳೆ ಜಾಕ್ ಫ್ರೂಟ್ ಹಲಸಿನ ಹಣ್ಣದಿಂದ, ತಮಗೆಲ್ಲ ಗೊತ್ತಿದೆ ಹಲಸಿನ ಹಣ್ಣು ಹೆಂಗೆ ಬೆಳೆಸ್ತಾರೆ, ಚಿಪ್ಸ್ ಮಾಡ್ತಾರೆ, ಅದು ಮಾಡ್ತಾರೆ. ಅವಳದೇನು ಐಡಿಯಾ ಅಂದರೆ ಇದನ್ನು ಪೌಡರ್ ಮಾಡಿಬಿಟ್ಟು ಅದರಲ್ಲಿ ಭಾಳಷ್ಟು ಪೋಷಕಾಂಶಗಳಿರೋದ್ರಿಂದ, ಸತ್ವಾಂಶಗಳಿರೋದ್ರಿಂದ ಅದನ್ನು ಈ ಹಿಟ್ಟಲ್ಲಿ ಬೆಳೆಸಿ ಚಪಾತಿ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು ಅಂತ ಅವರೊಂದು ಆ ಪ್ರೊಡಕ್ಟ್ ಡೆವಲಪ್ ಮಾಡಿದ್ರು. ಅವರು ಇದನ್ನು ಮಾಡೋಕ್ಕೆ ಸಾಧ್ಯತೆ ಅಂತ ಅದನ್ನು ಈಗ ಅವರು ನೋಡಿ, 1 ವರ್ಷ ಆಗಿದೆ ಅವ್ರದ್ದು, 15 ಲಕ್ಷ ವ್ಯವಹಾರ ಮಾಡ್ತಾ ಇದ್ದಾರೆ. ಅದನ್ನು ಅವರು ಅದನ್ನು ಪ್ರಾಯೋಗಿಕವಾಗಿ ಮಾಡಬೇಕು, ಅದರ ಸೆಲ್ಫ್ ಲೈಫನ್ನು ತೆಗಿಬೇಕು, ಇದಕ್ಕೆಲ್ಲ ಸ್ವಲ್ಪ ಸಹಾಯ ಬೇಕಾಗುತ್ತೆ, ಅದಕ್ಕೆ ನಾವು ಸಹಾಯ ಮಾಡಿದ್ದೇವೆ. ಈಗ ಅವ್ರದ್ದು ಆಲ್ರೆಡಿ ಪ್ರೊಡಕ್ಟ್ ಡೆವಲಪ್ ಮಾಡಿ ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಮಹಿಳೆ ಅಲ್ಲೇ ಸಿರ್ಸಿ ಕಡೆಯವರೇ, ಈ ಅಡಿಕೆ ಚಾಪ್ ಮಾಡ್ತಾರೆ, ತುಕುಡಿ ತುಕುಡಿ ಮಾಡಿ ಏನು ತಮಗೆ ಬರುತ್ತೆ ಪ್ಯಾಕೆಟಲ್ಲಿ, ಅಡಿಕೆನ ಕಟ್ ಮಾಡಬೇಕಾದ್ರೆ ಅದು ಪುಡಿ ಬರುತ್ತೆ. ಸುಮಾರು ಒಂದು ದಿನಕ್ಕೆ ಒಂದು ಸಣ್ಣ ಫ್ಯಾಕ್ಟ್ರಿ ಥರ ಮಷೀನಿಂದ 2-3 ಕಿಲೋ ಪುಡಿ ಬರುತ್ತೆ, ಅದರಿಂದ ತಾನೇ ಪುಡಿ ಬಂದಿರುತ್ತೆ. ಆ ಪುಡಿ ಒಗಿತಿದ್ದಾರೆ ಅವರು. ಆ ಪುಡಿಯಿಂದ ಅವಳೀಗ ಅದನ್ನು ಒಂದು ಬೈಂಡಿಂಗ್ ಮೆಟೀರಿಯಲ್ ಹಾಕಿಬಿಟ್ಟು ಒಳ್ಳೊಳ್ಳೆ ಮೂರ್ತಿಗಳನ್ನು, ಒಳ್ಳೊಳ್ಳೆ ಕೆಲವೊಂದು ಫ್ರೇಮ್ಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಜಸ್ಟ್ 1 ವರ್ಷ ಆಯಿತು ಅವ್ರದ್ದು ಈಗ ಶುರುವಾಗಿ. ಈ ವರ್ಷದ ಅವ್ರ ವ್ಯವಹಾರ ಒಟ್ಟು 1.5 ಲಕ್ಷ ಮಾಡಿದ್ದಾರೆ 1 ವರ್ಷ, ಇನ್ನೂ ಪ್ರಾಯೋಗಿಕವಾಗಿದೆ. ಹೀಗೆ ಸಣ್ಣ ಸಣ್ಣ ಉಪಾಯಗಳು. ಇನ್ನೊಬ್ಬ ನಮ್ಮ ಒಬ್ಬ ವಿದ್ಯಾರ್ಥಿನೇ ಈ ಇದೇನು ರೇಷ್ಮೆ ಗೂಡು ಬರುತ್ತೆ, ಅದನ್ನು ರೀಲಿಂಗ್ ಮಾಡಿದ ಮೇಲೆ, ನೂಲು ತೆಗೆದ ಮೇಲೆ ಅದು ಪ್ಯೂಪಾ ಅಂತ ಒಳಗಡೆ ವೇಸ್ಟ್ ಬರುತ್ತೆ, ಅದು ಒಗಿತಾರೆ ಸಾಮಾನ್ಯವಾಗಿ. ಅದರಲ್ಲಿ ಆ ಪ್ಯೂಪಾದಲ್ಲಿ ಪ್ರೋಟೀನ್ ಅಂಶ ಇದೆ ಅಂತ ಅವನು ಕಂಡ್ಕೊಂಡ್ಬಿಟ್ಟು, ಅವನೊಂದು ಈಗ ಈ ಪೋಲ್ಟ್ರಿಗೆ, ಈ ಕೋಳಿಗಳಿಗೆ ಒಂದು ಆಹಾರ ತಯಾರು ಮಾಡಿದ್ದಾನೆ. ಅದು ನಮ್ಮ ಕ್ಯಾಂಪಸ್ಸಲ್ಲೇ ಅದನ್ನು ಯೂನಿಟ್ ಹಾಕಿದ್ದಾರೆ, ಕೋಡೋ ಫೀಡ್ಸ್ ಅಂತ ಕಂಪನಿ ಹೆಸರು. ಅವನು ಜಸ್ಟ್ 3rd ಇಯರ್ ವಿದ್ಯಾರ್ಥಿ, ಈಗ ಅವನು ಫೈನಲ್ ಇಯರ್ ಮುಗಿಸಿದ್ದಾನೆ. ಅವರು ಸುಮಾರು 30 ಲಕ್ಷದ ವ್ಯವಹಾರ ಮಾಡ್ತಾ ಇದ್ದಾರೆ. ಆ ಕೋಡೋ ಇದೇನು ರೇಷ್ಮೆ, ಇದೊಂದು ವೇಸ್ಟ್ ಬರ್ತಿತ್ತು, ಆ ವೇಸ್ಟನ್ನು ಅದನ್ನು ಸ್ವಲ್ಪ ಪ್ರೊಸೆಸ್ ಇದೆ, ಅದಕ್ಕೆ ಅದೆಲ್ಲ ಅವ್ರು ಮಾಡ್ಕೋತಾರೆ, ಪ್ರಯೋಗ ಮಾಡಿ ಅದೆಲ್ಲ ಕಂಡುಕೊಡ್ತಾರೆ. ಅದನ್ನು ಡ್ರೈ ಮಾಡಬೇಕು, ಆಮೇಲೆ ಪೌಡರ್ ಮಾಡಿ ಅದಕ್ಕೆಲ್ಲ ಪ್ರಾಪರ್ ಇದನ್ನು ಹಾಕಿ ಅದು ಕೋಳಿ ಆಹಾರ ತಯಾರು ಮಾಡಿದ್ದಾನೆ. ಸೊ ಹೀಗೆ ಸಣ್ಣ ಸಣ್ಣ ನೋಡೋಕ್ಕೆ ಬಹಳ ಸರಳ ಅನ್ಸುತ್ತೆ, ಇದರೊಳಗೆ ಏನಿದೆ ಅಂತ ನೀವು ಕೇಳ್ಬೋದು. ಆ ಉಪಾಯ ಅನ್ನೋದೇ ಇದ್ರ ಮಹತ್ವ. ಅವನು ಅದನ್ನು ಯೋಚನೆ ಮಾಡೋದಲ್ಲ, ವೇಸ್ಟಿಂದ ಇದನ್ನು ಮಾಡ್ಬೋದಂತ, ಅದು ಉಪಾಯ. ಈಗ ಅದು ಒಂದು ಟೆಕ್ನಾಲಜಿ, ಅದೊಂದು ಪ್ರೊಡಕ್ಟ್. ಈಗ ಅದು ಬಹಳಷ್ಟು ಕಡಿಮೆ ಖರ್ಚಲ್ಲಿ ತಯಾರು ಮಾಡಿ ಈಗ ಕೋಳಿ ಸಾಕೋರಿಗೆ ಅದು ಮಾರಾಟ ಆಗ್ತಾ ಇದೆ. ಹೀಗೆ ದಯವಿಟ್ಟು ಯೋಚನೆ ಮಾಡಿ. ಗ್ರಾಮದಲ್ಲಿ ಖಂಡಿತವಾಗಿ ನನ್ನ ಪ್ರಕಾರ ಬಹಳಷ್ಟು ಉಪಾಯಗಳಿರ್ತವೆ, ಯೋಚನೆಗಳಿರ್ತವೆ, ಅವು ಅಲ್ಲೇ ಇರೋದು ಬೇಡ. ಆಮೇಲೆ ಒಬ್ಬರು ಇಬ್ಬರಿಗೆ ಅಷ್ಟೇ ಉಪಯೋಗ ಆಗೋದು ಬೇಡ. ಹೆಚ್ಚಿನ ಜನಕ್ಕೆ ಉಪಯೋಗ ಆಗಬೇಕಾದ್ರೆ ಅದನ್ನು ಒಂದು ಕಮರ್ಷಿಯಲ್ ಪ್ರೊಡಕ್ಟ್ ಥರ, ಇಲ್ಲಿ ಹೆಂಗೆ ಬಂದಾರಲ್ಲ ಈ ಕಂಪ್ನಿಗಳೆಲ್ಲ ತಂದೊಂದು ಒಂದು ಪ್ರೊಡಕ್ಟ್ ತೊಗೊಂಬಂದಿದ್ದಾರೆ, ಹೀಗೆ ಒಂದು ಕಂಪ್ನಿ ಪ್ರಕಾರ ಆಗಿ ಮಾರುಕಟ್ಟೆಗೆ ಬರುವಂಥ ಒಂದು ಇದು ಪ್ರಯತ್ನ ಮಾಡಬೇಕು. ಅದಕ್ಕೆ ಸಹಾಯ ಬೇಕಾಗತ್ತೆ, ಹಣಕಾಸಿನ ಸಹಾಯ ಬೇಕಾಗತ್ತೆ, ತಾಂತ್ರಿಕ ಸಹಾಯ ಬೇಕಾಗತ್ತೆ. ಅದಕ್ಕಂತ ಈ ಒಂದು ಸ್ಕೀಮ್ ಇದೆ. ಇಂಥವು ಸುಮಾರು ಸ್ಕೀಮ್ಗಳಿದ್ದಾವೆ, ನಾನು ನಮ್ಮ ಸ್ಕೀಮ್ ಬಗ್ಗೆ ಹೇಳ್ತಾ ಇಲ್ಲ, ಸುಮಾರು ಸ್ಕೀಮ್ಗಳಿದ್ದಾವೆ. ನೀವು ಇವು ಯಾರಾದರೂ ನೀವು ಇದ್ರ ಬಗ್ಗೆ ಕೇಳಿದ್ರೆ, ನೀವು ಕೃಷಿ ಮಹಾವಿದ್ಯಾಲಯದ ಬಿಜಾಪುರದಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಅಥವಾ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಮ್ಮ ಹತ್ರ ಸಿಗತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನೀವೆಲ್ಲರೂ ಪ್ರಚಾರ ಮಾಡಬೇಕು, ಇದಕ್ಕೆ ಪ್ರೋತ್ಸಾಹ ಮಾಡಿ. ಯಾರಾದರೂ ಮಕ್ಕಳು ಅಥವಾ ಈ ಯುವಕರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿರಪ್ಪ, ಯಾಕೆ ನೀವು ಒಂದು ನವೋದ್ಯಮ ಮಾಡ್ಬೋದು, ಯಾಕಂದರೆ ಮುಂದಿನ ದಿನಗಳಲ್ಲಿ ಕೃಷಿ ಒಂದು ಉದ್ಯಮ. ಈ ಕೃಷಿನಲ್ಲಿ ಕೃಷಿಕರೇ ನವೋದ್ಯಮರಾಗಬೇಕು, ಕೃಷಿಮರೇ ಉದ್ಯಮದಾರಾಗಬೇಕು. ಬರೇ ಕೃಷಿಕರಂದ ತಕ್ಷಣ ನಾನು ಉತ್ಪಾದನೆ, ಬೆಳೆ ಉತ್ಪಾದನೆ ಅಷ್ಟೇ ಅಂತ ನೀವು ಸೀಮಿತಗೊಳಿಸಿದ್ರೆ, ಈಗಾಗಲೇ 8 ವರ್ಷದಿಂದ ನಾವು ಮಾತಾಡ್ತೇವೆ, ಇದೊಂದು ಉದ್ದಿಮೆ, ಕೃಷಿ ಉದ್ದಿಮೆ, ಹೇಗೆ ಒಂದು ಇಂಡಸ್ಟ್ರಿ ನಡೀತದೆ, ಒಂದು ಫ್ಯಾಕ್ಟ್ರಿ ನಡೀತದೆ, ಹಾಗೆ ಕೃಷಿ ನಡೀಬೇಕು ಅಂತ. ಆದರೆ ಅಲ್ಲಿ ಮಟ್ಟಿಗೆ ಇನ್ನೂ ನಮ್ಮ ರೈತರು ಬಂದಿಲ್ಲ. ಸೊ ಬರೇ ಉತ್ಪಾದನೆ ಜೊತೆಗೆ ಒಂದು ಈ ಥರ ಉದ್ದಿಮೆ, ಅದಕ್ಕೆ ಸಂಬಂಧ ಉದ್ದಿಮೆ ಬಗ್ಗೆ ಯೋಚನೆ ಮಾಡಿ. ಕೃಷಿನೂ ಇದ್ದೇ ಇರುತ್ತೆ, ಇದು ಖಂಡಿತವಾಗಿ ಕೃಷಿಗೆ ಪೂರಕವಾಗಿ ಒಂದು ಉದ್ದಿಮೆ ಮಾಡಿಬಿಟ್ರೆ ಇದು ತಮಗೂ ಸಹಾಯಕವಾಗುತ್ತೆ, ಒಂದು ಸೊಸೈಟಿ ತಮ್ಮ ಇರುವಂಥ ಸಮಾಜಕ್ಕೂ ಸಹಾಯ ಆಗುತ್ತೆ, ದೇಶಕ್ಕೂ ಸಹಾಯ ಆಗುತ್ತೆ. ಇದರ ಬಗ್ಗೆ ತಾವೆಲ್ಲರೂ ಸಹಕಾರ ಮಾಡ್ತೀರಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ January 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿಯಲ್ಲಿ ನವೋದ್ಯಮ ಈ ವಿಷಯ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ. SS ಡೊಳ್ಳಿ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ.

ಗಂಗಾ